और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। ರೈತ ಬಾಂಧವರೇ, ಇದೀಗ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ನಿಟ್ಟಾಲಿ ಗ್ರಾಮದ ಶ್ರೀ ಶಿವಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ನಿಟ್ಟಾಲಿ ಗ್ರಾಮದ ರೈತರೊಬ್ಬರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಸಾಂಪ್ರದಾಯಿಕ ಕೃಷಿಯ ಜೊತೆಗೆ ತೋಟಗಾರಿಕೆ ಕೃಷಿ ಮತ್ತು ಒಂದಿಷ್ಟು ತರಕಾರಿ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದಾರೆ. ಮತ್ತು ಇತ್ತೀಚೆಗೆ ಸುಮಾರು ಒಂದು 4 ವರ್ಷಗಳಿಂದ ಅರಣ್ಯ ಕೃಷಿಯನ್ನು ಸಹಿತ ಅವರು ಮಾಡ್ತಾ ಇದ್ದಾರೆ. ಒಂದಿಷ್ಟು ಹೆಬ್ಬೇವು ಶ್ರೀಗಂಧದ ಮರಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಬನ್ನಿ, ಇವರ ಈ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಶಿವಪ್ಪರೆ. ನಮಸ್ಕಾರ ಸರ್. ಶಿವಪ್ಪರೆ, ನಿಮ್ಮ ಪರಿಚಯ ಮಾಡಿಕೊಳ್ಳಿ, ನಿಮ್ಮ ಊರು, ನಿಮ್ಮ ತಂದೆ ಮತ್ತು ನಿಮ್ಮ ಕೃಷಿಯ ಹಿನ್ನೆಲೆ ಇದೆಲ್ಲ ಹೇಳಿ. ಹಾಂ ಸರ್, ನಮ್ಮ ಹೆಸರು ಶಿವರಾಜ್ ಪಂಪಣ್ಣ ಇಕ್ಕೇರಿ ಅಂತಂದೇಳಿ, ಸಾಕೆನಿಟ್ಟಾಲಿ, ಕುಕನೂರು ತಾಲೂಕು, ಕೊಪ್ಪಳ ಡಿಸ್ಟಿಕ್. ನಾವು ಕೃಷಿ ಮಾಡೋಕೈತಿ 10 ವರ್ಷ ಆಯ್ತು ಸರ್. ಈಗ ಹಿಂದಕ್ಕಿಂತನೇ ನಮಗೆ ಕೃಷಿ ಅಲ್ಲ, ಬಟ್ ಡಿಪೆಂಡ್ ಅಪಾನ್ ಈಗ ನಾವು ಫಾದರ್ನ ಇನ್ಚಾರ್ಜ್ ತೊಗೊಂಡು ನಾವು 10 ವರ್ಷ ಆಯ್ತು ಈಗ. ಹೌದಾ? ಹಾಂ. ಅಂದರೆ ಈಗ ನಿಮ್ಮ ಕುಟುಂಬದಲ್ಲಿ ನೀವು ಎಷ್ಟನೇ ಸದಸ್ಯರು ನಿಮ್ಮ ತಂದೆಗೆ ಮಕ್ಕಳಲ್ಲಿ? ನಾವಿಬ್ರು ಸರ್, ಅದರಲ್ಲಿ ನಾನೇ ಈಗ ಮೊದಲೇ. ಹಿರಿಯವ್ರು? ನೀವೇ ಹಿರಿಯರು? ಹಾಗಾಗಿ ಸ್ವಲ್ಪ ಜವಾಬ್ದಾರಿ ಜಾಸ್ತಿ. ಜವಾಬ್ದಾರಿ ಜಾಸ್ತಿ ಸರ್, ಎಲ್ಲ ನಮ್ದೆ. ಈಗ ನಿಮ್ಮ ವಿದ್ಯಾಭ್ಯಾಸ ಏನಾಗಿದೆ ಶಿವಪ್ಪರ? ಡಿಗ್ರಿ ಆಗಿದೆ ಸರ್ ನಮ್ಮ. ಡಿಗ್ರಿ ಆಗಿದೆ. ಮತ್ತು ಕೃಷಿಯಲ್ಲಿ ನಿಮಗೆ ಯಾವ ರೀತಿಯ ಪಾಲ್ಗೊಳ್ಳುವಿಕೆ ಇತ್ತು, ಮತ್ತು ಅದು ಅನುಭವ ಯಾವಾಗಲಿಂದ ಇದೆ ನಿಮಗೆ? ನಮ್ಮ ಹಿರಿಯರೆಲ್ಲ, ನಮ್ಮ ಫಾದರ್ ಎಲ್ಲ ಕೃಷಿನೇ ಮಾಡ್ತಾಯಿದ್ರು ಸರ್. ಬಟ್ ನಾವು ಬಿಸ್ನೆಸ್ಗೆ ಹೋಗ್ಬೇಕಂತಂದೇಳಿ ಬಿಸ್ನೆಸ್ಗೂ ಕೂಡ ಹೋಗಿದ್ವಿ. ಬಟ್ ಹಿರಿಯರಿಂದ ಮತ್ತು ಇದು ಬಿಟ್ಟು ಹೋಗ್ಬಾರ್ದು, ನಮ್ಮದು 40 ಎಕರೆ ಇದೆ ಟೋಟಲ್. ಓಹೋ. ಹಂಗಾಗಿ ಇದ್ದದ್ದು ಅಂತೂ ಬಿಡಕ್ಕೆ ಬರೋದಿಲ್ಲ, ಮಾಡೋಣ ಮತ್ತೆ ಹೊಳ್ಳಿ ಅಂತಂದೇಳಿ ರಿಟರ್ನ್ ನಾವು ಕೃಷಿಗೆ ಅವಲಂಬನ ಆಗಿದ್ದೇವೆ ಈಗ. ಈಗ 40 ಎಕರೆ ಭೂಮಿಯಲ್ಲಿ ಏನೇನು ಮಾಡ್ತಾ ಇದ್ದೀರಾ ಸದ್ಯಕ್ಕೆ ನೀವು? ನಮ್ಮದು ಮಾವು ಇದೆ ಸರ್ ತೋಟಗಾರಿಕೆಯಿಂದ, ಅಂದರೆ ಅರಣ್ಯ ಕೃಷಿಯಿಂದ ಬಂದುಬಿಟ್ಟು ಎಬ್ಬೇವು ಅಂತ ಬೆಳೆಸಿದ್ದೇವೆ. ಶ್ರೀಗಂಧ ಇದೆ, 4 ಎಕರೆ ಎಬ್ಬೇವು ಇದೆ ಟೋಟಲ್, 12x12 ಇಟ್ಟಿದ್ದೇವೆ. ಓಹೋ. 1400 ಗಿಡ ಇದೆ ಎಬ್ಬೇವು. ಹೆಬ್ಬೇವು. ಹಾಂ. ಈಗ ಅರಣ್ಯ ಕೃಷಿಯನ್ನು ಮಾಡೋದಕ್ಕೆ ನಿಮಗೆ ಏನು ಪ್ರೇರಣೆ, ಯಾಕೆ ಈ ಕೃಷಿಯನ್ನು ಮಾಡಬೇಕಂತ ಮನಸ್ಸಾಯಿತು ನಿಮಗೆ? ಎಕ್ಸಾಂಪಲ್, ರೆಗ್ಯುಲರ್ ಮಾಡಬೇಕಂದ್ರೆ ಮೆಕ್ಕೆಜೋಳ, ಕಾಟನ್, ಬರೀ ಇದನ್ನೇ ಮಾಡ್ತಿದ್ವಿ. ಇದಾದ್ನಪ್ಪ ಅಂದರೆ ಒಂದು ಎಫ್ ಡಿ ಇದ್ದಂತೆ, ಫಿಕ್ಸೆಡ್ ಇದ್ದಂತೆ ಒಂದು ಈಗ ಜಾಬ್ ಓಡ್ರಸ್ಗೆ ಹ್ಯಾಂಡಲ್ಲಿ ಇದು ಬರುತ್ತೆ ಆ ಥರ. ನಮಗೆ ರೈತರಿಗೆ ಒಂದು ಏನಾರು ಯಾವ ಬೇಕು ಅನ್ನೋದು ಕೃಷಿಯಿಂದ ನನಗೆ ಸಲಹೆ ಸಿಕ್ತು. ರಮೇಶ್ ಬುಳ್ಳೊಟ್ಟಿಗೆ ಅವರು ಅಂತಂದೇಳಿ, ಅವರು ಪ್ರತಿ ವೀಕ್ಲಿ ಸೆಕೆಂಡ್ನೇ ಟೈಮ್ ಅವ್ರದ ಸಲಹೆ ಮುಖಾಂತರ ಎಬ್ಬೆ ವಾಯಿಂಡ್ ಶ್ರೀಗಂಧ ಮಾಡಿದ್ದೀರಿ, ಹಾಕಿದ್ದೀವಿ. ಈಗ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ರಿ ಅರಣ್ಯ ಕೃಷಿ? 4 ವರ್ಷದಿಂದ ಅರಣ್ಯ ಕೃಷಿ ನಾವು ಸ್ಟಾರ್ಟ್ ಮಾಡಿದ್ವಿ. ಇದು ಯಾವಾಗ ನಿಮಗೆ ಅಂದ್ರೆ ಮರಗಳು ಕಟಾವ್ ಆಗ್ತವೆ? 8 ವರ್ಷಕ್ಕೆ ಬರ್ತೆ ಅಂತ ಹೇಳಿದ್ದಾರೆ, 8 ವರ್ಷಕ್ಕೆ ಕಟಾವ್ ಆಗುತ್ತೆ. ಒಂದು ಮರ ಬಂದ್ಬಿಟ್ಟು ಈಗ 8000 ರೂಪಾಯಿ ಟನ್ ಇದೆ, ಒಂದು ಟನ್ಗೆ ಲೆಕ್ಕ. ಒಂದು ಮರ ಒಂದು ಟನ್ ಬರ್ತಂತ ಹೇಳಿದ್ದಾರೆ. ಬೇಡ ನಮ್ಗೆ 1 ಟನ್ ಬರಲಿ, ಬೇಡ ಕಮ್ಮಿನೂ ಬರಲಿ, 5000 ರೂಪಾಯಿ ಎವರೇಜ್ ಗಿಡ ಇದ್ರೆ ಸಹಿತ. ಈಗ 1400 ಗಿಡ ಏನಪ್ಪ, 5000 ರೂಪಾಯಿ ಹಿಡಿದ್ರು 70 ಲಕ್ಷ. ಆ ಥರ ಒಂದು ಯೋಜನೆ ತಗೊಂಡು ಮಾಡಿದ್ದೇವೆ ಅದನ್ನು. ಏನೋ ಒಂದು ಆಶಾದಾಯಕ, ನೋಡೋಣ ಇಲ್ಲಿಂದ ಒಟ್ಟು ಏನಾದ್ರು ಹುಡುಕ್ಬೇಕಂತ ಹುಡುಕಿದ್ದೇವೆ. ಸರಿ, ಈಗ ನೀವು ಈ ಥರದ ಅರಣ್ಯ ಕೃಷಿಗೆ ಮುಂದಾಗಬೇಕು ಅನ್ನೋದಕ್ಕೆ ಕೆಲವು ರೈತರು ನಿಮಗೆ ಮಾದರಿಯಾಗಿದ್ದಾರೆ ಅಥವಾ ಅವ್ರ ಸಲಹೆಗಳನ್ನು ಮಾರ್ಗದರ್ಶನ ನೀಡ್ತಾ ಇದ್ದಾರೆ, ನೀವು ಇದನ್ನು ತಿಳ್ಕೊಳ್ಳೋದಕ್ಕೆ ಬೇರೆ ಎಲ್ಲಾದರೂ ಕ್ಷೇತ್ರಗಳಿಗೆ ಹೋಗ್ತಾ ಇದ್ರ? ವಿಸಿಟ್ ಮಾಡಿದ್ದೀರಾ? ಹೋಗಿದ್ದೇನೆ. ಎಲ್ಲೆಲ್ಲಿ ಹೋಗಿದ್ರಿ? ಕುಷ್ಟಗಿ ಹೋಗಿದ್ದೀನಿ, ಆಮೇಲೆ ಇದು ದೊಡ್ಡಬಳ್ಳಾಪುರ ಹೋಗಿದ್ದೇನೆ. ಅಲ್ಲೆಲ್ಲ ಸರ್ಚ್ ಮಾಡಿಬಿಟ್ಟು ಚೆನ್ನಾಗಿದೆ ಅಂತ ಮಾಡಬೇಕು ಅನ್ನಿಸ್ತು, ಮಾಡಿದ್ದೇನೆ. ಸರಿ, ಈಗ ಹೆಬ್ಬೇವು ಮರ ಕಟಾವಿಗೆ ಇನ್ನೂ 4 ವರ್ಷಗಳು ಕಾಯ್ಬೇಕು ನೀವು. ಹಾಂ. ಏನು ಅವುಗಳ ನಿರ್ವಹಣೆ ಹೇಗೆ ಮಾಡ್ತಾ ಬಂದಿದ್ರಿ ನೀವು? ಅಂದರೆ ಅದರಲ್ಲಿ ಖರ್ಚು ಏನೇನು ಬರ್ತದೆ? ಅದರಲ್ಲಿ 3 ವರ್ಷ ತನಕ ಕ್ರಾಪ್ ಬೆಳಿಬೋದು. ನಾವು ಅಂತರ ಬೆಳೆಯಾಗಿ ಬೆಳೆದಿದ್ದೇವೆ. ಏನೇನು ಬೆಳೆದಿದ್ರಿ? ಇವಾಗ ಮೆಕ್ಕೆಜೋಳ ಹಾಕಿದ್ದೀವಿ, ಶೇಂಗಾ ಹಾಕಿದ್ದೀವಿ, ತೊಗರಿ ಹಾಕಿದ್ದೇವೆ. ಓಹೋ. 3 ಇಯರು ಈಗ, 1 ಇಯರ್ ಮರ ದೊಡ್ಡದಾಯಿತು, ಈಗ ಏನೋ ಹಾಕಕ್ಕೆ ಬರೋದಿಲ್ಲ. ಇನ್ನೇನು ಅದರಲ್ಲಿ ಖರ್ಚು ನಿವಾರಣೆ ಇಲ್ಲ. ಓಹೋ. ಅಂದರೆ ಈಗ ನಿರ್ವಹಣೆನೂ ಇರಲ್ಲ ಅದಕ್ಕೆ? ಇರೋದಿಲ್ಲ ಈಗ. ನೀವು ಜೀರೋ ಮೇಂಟೆನೆನ್ಸ್. 3 ಇಯರ್ ಎಲ್ಲ ಖರ್ಚು ಇರುತ್ತೆ, ಅವಾಗ ನಾವು ಅಂತರ ಬೆಳೆ ಬೆಳ್ಕೊಳ್ಳೋದು, ಅದ್ರದ್ದು ಅದಕ್ಕೆ ಹಾಕ್ಕೊಳ್ಳೋದು. ಓಹೋಹೋ. 3 ವರ್ಷದವರೆಗೂ ನೀವು ಅದರಲ್ಲಿ ಅಂತರ ಬೆಳೆಯನ್ನು ಬೆಳ್ಕೊಂಡು ಲಾಭ ತೊಗೊಂಡಿದ್ದೀರಿ. ಹಾಂ ಸರ್. ಈಗ ಇನ್ನೂ ನೀವು 4 ವರ್ಷ ಕಾಯ್ಬೇಕು. ಕಾಯ್ಬೇಕು. ಓಹೋ. ಬೇರೆ ಬೆಳೆಗಳನ್ನು ಈಗ ಬೆಳಿಲಿಕ್ಕೆ ಸಾಧ್ಯ ಇಲ್ಲ? ಅದರಲ್ಲಿ ಬೆಳೆದಿಲ್ಲ, ಈ ಗಿಡ ಇಟ್ಟು ಹೋಗ್ಬಿಡುತ್ತೆ. 35 ಫೀಟ್ 40 ಫೀಟ್ ಹೋಗಿದೆ. ಹಿಂಗಾಗಿ ನೆರಳು ಬಿಡದೆ ಬಿಡುತ್ತೆ, ಬೆಳೆಯೋಕ್ ಸಾಧ್ಯ ಇಲ್ಲ ಮುಂದೆ. ಈ ಮುಂಚೆ ನೀವು ಮಾವು ಬೆಳೀತಿದ್ರ? ಹೌದು ಸರ್, ಮಾವು ಬೆಳೀತಿದ್ವಿ. ಎಷ್ಟು ವರ್ಷ ಮಾವು ನೀವು ಬೆಳೀತಾ ಇದ್ರಿ? ನಮ್ಮ ಫಾದರ್ ಅವಾಗೆ ಹಾಕಿದ್ರ, ನಾ 30 ವರ್ಷ ಬೆಳೆ ಇತ್ತು. ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ 30 ವರ್ಷ. ಅದರಿಂದ ನೀಲ 30 ರೂಪಾಯಿ, ಬಟ್ ಮಾರ್ಕೆಟ್ 1 ಇಯರು ಸಿಗಲಿಲ್ಲ ನಮಗೆ. ಯಾಕೆ? 3 ರೂಪಾಯಿ ಕೆಜಿ, 4 ರೂಪಾಯಿ ಕೆಜಿ. ಯಾವಾಗ ಮಾವು ರೇಟ್ ಏನೋ ಅದರಲ್ಲಿ ನಿರೀಕ್ಷೆ ಮಾಡಿದಷ್ಟು ಸಿಗಲಿಲ್ಲ ಒಂದು ಟೈಮ್ನು. ಅಲ್ಲ, ಈಗ ಎಷ್ಟು ವರ್ಷ ಆಯಿತು ನೀವು ಬಿಟ್ಟು ಈಗ ಮಾವು ಎಲ್ಲ ತೆಗೆದು? 4 ವರ್ಷ ಆಯ್ತು ಸರ್ ಈಗ. ಅಂದರೆ ಆಗ ಅಷ್ಟು ಮಾರ್ಕೆಟ್ ಇದು ಇರಲಿಲ್ವಾ? ಮಾರ್ಕೆಟ್ ಈಗ ಕೂಡ ಇಲ್ಲ ಸರ್ ಈಗ ಮಾವಿಗೆ. ಮತ್ತು ಈಗ ನಿಮ್ಮ ಜಿಲ್ಲೆಯಲ್ಲಿ ಮಾವು ಮೇಳ ನಡೀತದೆ, ಮಾವು ಬೆಳೆಗಾರರು ಒಂದು ಕಡೆಗೆ ತಮ್ಮದೇ ಆಗಿರ್ತಕ್ಕಂಥ ಮಾರ್ಕೆಟನ್ನು ಮಾಡ್ಕೊಳ್ತಾ ಇದ್ದಾರೆ, ಆ ರೀತಿ ನೀವು ತಡ್ಕೊಳ್ಳಿಲ್ವಾ ಹೇಗೆ? ಇಲ್ಲ ಸರ್, ಎಲ್ಲ ತಡ್ಕೊಂಡ್ವಿ, ಬಟ್ ಈಗ ಗೌರ್ಮೆಂಟ್ ಸಪೋರ್ಟೆಡ್, ಗೌರ್ಮೆಂಟ್ ಸವಲತ್ತುಗಳದವು ಅಂತಂದೇಳಿ ಈಗ ಹೊಸ ಅದಾಗಿ ಮಾಡೋಣ ಅಂತಂದೇಳಿ ಮಾಡ್ತಾರೆ. ಹೌದಾ? ಹಾಂ, ಮಾವಿನಿಂದ ಏನು ನಮಗೆ ಲಾಭ ಅನಿಸಿಲ್ಲ. ಎಷ್ಟು ಮರಗಳಿದ್ವು ಅವಾಗೆಲ್ಲ? ನಮ್ಮ 600 ಮರಗಳಿದ್ವು ಸರ್, 600 ಮರಗಳಿದ್ವು. ಹ್ಞೂ, ಹ್ಞೂ. ಅಷ್ಟೂ ಈಗ ತೆಗೆಸಿದ್ರಿ? ಹಾಂ, ಅಷ್ಟು ತೆಗೆಸಿದ್ರಿ. ಅಷ್ಟು ತೆಗೆಸಿ ಈಗ ನೀವು ಹೆಬ್ಬೆ ಹಾಕ್ಕೊಂಡಿದ್ರಿ? ಹಾಂ, ಹೆಬ್ಬೆ ಹಾಕ್ಕೊಂಡಿದ್ವಿ. ಓಹೋ, ಸರಿ. ಇದ್ರ ಜೊತೆಗೆ ಬೇರೆ ಏನೇನು ಸಾಂಪ್ರದಾಯಿಕ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ರಿ? ನಾವು ನುಗ್ಗಿ ಬೆಳಿತೀವಿ ಸರ್, ಆಮೇಲೆ ಕಾಟನ್ ಬೆಳಿತೇವೆ, ಮೆಕ್ಕೆಜೋಳ ಬೆಳಿತೇವೆ, ಸೂರ್ಯಕಾಂತಿ, ತೊಗರಿ, ಈ ಥರ ತರಕಾರಿ ಕೂಡ ಬೆಳಿತೇವೆ, ಬದನೆಕಾಯಿ, ಟೊಮೆಟೊ, ಚಿಲ್ಲಿ, ಈ ಥರ ತರಕಾರಿ ಎಲ್ಲ ಬೆಳಿತೀವಿ. ಈಗ ಸಾಮಾನ್ಯವಾಗಿ ಒಬ್ಬ ರೈತ ಕುಟುಂಬಕ್ಕೆ ನಿರಂತರ ಆದಾಯ ತರಬೇಕು ಅನ್ನೋದಾದರೆ ಏನೇನು ಮಾಡಬೇಕು ಶಿವಪುರ? ಸಮಗ್ರ ಕೃಷಿ ಇರಬೇಕು ಸರ್, ಒಂದೇ ಇರಬಾರ್ದು. ಅಂದಾಗ ಮಾತ್ರ ಏನಾದ್ರು ಒಂದು ರೇಟ್ ಬಿದ್ದರೆ ಇನ್ನೊಂದು ಇರುತ್ತೆ, ನಡೀತೈತೆ ಜೀವನ. ನಾವು ಒಂದೇ ಅವಲಂಬನೆ ಕಾಯಿ ಕುಂತ್ಕೊಂಡ್ನಪ್ಪ ಅಂದರೆ ಆಗೋದಿಲ್ಲ. ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಆ ಥರ ಎಲ್ಲ ಮಿಕ್ಸ್ ಇದ್ನಪ್ಪ ಅಂದರೆ, ಏನೋ ಸಮಗ್ರ ಕೃಷಿ ಇತ್ತಪ್ಪ ಅಂದರೆ ಜೀವನ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಈಗ ನೀವು ಸಮಗ್ರ ಕೃಷಿಯಲ್ಲಿ ನಡೀತಾ ಇದ್ದೀರಾ? ಹಾಂ, ನಡೀತಾ ಇದೆ ಸರ್. ಸರ್, ಹೈನುಗಾರಿಕೆ ಇದೆ ನಿಮಗೆ? ಇದೆ ಸರ್, ಹೈನುಗಾರಿಕೆ ಇದೆ. ಯಾವ್ಯಾವ ತಳಿಯ ಆಕಳುಗಳಿದ್ದಾವೆ? ಆಕಳ ಸರ್ ಎಮ್ಮೆ ಜಾಸ್ತಿ ಇದೆ ಸರ್. ಎಮ್ಮೆ ಇದೆ, 6 ಎಮ್ಮೆ ಇದೆ, 3 ತಳಿ ಎಮ್ಮೆ ಇದೆ. ಅದರಿಂದನೇ ನಾ ಡೈಲಿ 18-20 ಲೀಟರ್ ಬೆಳಿಗ್ಗೆ ಆ್ಯಂಡ್ ಸಾಯಂಕಾಲ ಹಾಕ್ತಾ ಇದ್ದೇವೆ. ಹೈನುಗಾರಿಕೆ ಒಂದು ರೀತಿಯಿಂದ ನಿರಂತರ ಆದಾಯ ನಿರಂತರ ತಂದು ಕೊಡುತ್ತೆ. ಈಗ ನಿಮಗೆ ಹೈನುಗಾರಿಕೆಯ ಹಾಲನ್ನು ಎಲ್ಲಿ ಮಾರಾಟ ಮಾಡ್ತೀರಿ ಹೋಗಿ ನೀವು? ಇಲ್ಲೇ ಇದೆ ಸರ್, ದೊಡ್ಡ ಕಂಪ್ನಿ ಇದೆ ನಮ್ಮೂರಲ್ಲೇ. ಆ್ಯಂಡ್ ಡೈರಿ ಇದೆ? ಹಾಂ, ಡೈರಿ ಇದೆ ಸರ್. ದೊಡ್ಡದಿದೆ? ದೊಡ್ಡ ನಮ್ಮದೇ ಇತ್ತು ಸರ್ ಡೈರಿ, ಒಂದು 2-3 ತಿಂಗಳಾಯ್ತು ಬಂದ್ ಮಾಡಿದ್ವಿ. ಹೌದಾ? ನಂಜಿನಿ ಇದೆ. ನಮಗೆ ಬೇರೆ ಬೇರೆ ವರ್ಕು ಜಾಸ್ತಿ ಆಯ್ತು ಸರ್, ಇದು ಟೈಮ್ ನಮಗೆ ಕವರ್ ಆಗಲಿಲ್ಲ. ಅಂದರೆ ಮೇಂಟೆನೆನ್ಸ್ ಲಾಭದಾಯಕವಾಗಿರಲಿಲ್ವಾ? ಹೇಗೆ ಲಾಭದಾಯಕ ಇತ್ತು ಸರ್, ಸಪೋರ್ಟೆಡ್, ನಮಗೆ ಪ್ರಾಬ್ಲಮ್ ಆಯ್ತು ಮಾಡಕ್ಕೆ, ಮೇಂಟೆನೆನ್ಸ್ ಮಾಡೋದಾಗಲಿಲ್ಲ. ಹೌದಾ? ಹಾಂ. ಈಗ ಲಾಭದಾಯಕ ಇದ್ದಾಗೆ ಏನಾದರೂ ಮಾಡಲೇಬೇಕಲ್ವಾ? ಇಲ್ಲ, ಅದು ನಾವೇ ಕೂಡಬೇಕಾಯ್ತು ಅಲ್ಲಿ ಡೈರಿ ಒಳಗೆ. ಟೈಮಿಂಗ್ ಕವರ್ ಆಗಲಿಲ್ಲ, ಹಿಂಗಾಗಿ ಲೇಬರ್ನು ಹಚ್ಚಿದ್ರೆ ಅದು ಸರಿ ಆಗ್ತಿದ್ವಿ ಸರ್, ಹಿಂಗಾಗಿ ತೆಗೆದ್ಬಿಟ್ವಿ ಅದನ್ನು. ಎಷ್ಟು ಸಹ ಹಾಲು ಸಂಗ್ರಹ ಆಗ್ತಿತ್ತು ನೀವು ನಿಮ್ಮ ಇದು ಇದ್ದಾಗೆ? ಪರ್ ಡೇ 350-400 ಲೀಟರ್ ತನಕ ಕಳಿಸ್ತಿದ್ವಿ ನಾವು ತೊಡ್ಲಕ್ಕೆ. ಓಹೋ. ನಿಮಗೆ ಹೇಗೆ ಅದರಲ್ಲಿ ಕಮಿಷನ್ ಕೊಡ್ತಾಯಿದ್ರು? ಡಿಗ್ರಿ ಮ್ಯಾಗ ಸರ್, ಅದು ಅವಲಂಬನೆ ಬಂದು 1 ರೂಪಾಯಿ ಅಂತ ಸಿಕ್ತಿತ್ತು ಪರ್ ಲೀಟರ್ ಕಮಿಷನ್ ಬಂದ್ಬಿಟ್ಟು. ಸರಿ, ಈಗ ನಿಮ್ಮಲ್ಲಿ ತರಕಾರಿ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ರಿ, ತರಕಾರಿ ಬೆಳೆಗಳು ಹೇಗೆ ನಿಮಗೆ ರೊಟೀನ್ ಆಗಿ ನಿಮ್ಗೆ ಆದಾಯ ತಂದು ಕೊಡ್ತಾ ಇದೆ? ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ರಿ? ಟೊಮೆಟೊ, ಬದನೆಕಾಯಿ, ಚಿಲ್ಲಿ ಇವನ್ನೆಲ್ಲ ಬೆಳಿತೀವಿ ಸರ್. ಹೇಳೋಕ್ಕಾಗಿಲ್ಲ, MRP ಅನ್ನೋದು ಒಂದಿಲ್ಲಲ್ಲ ನಮ್ಮದಕ್ಕೆ, ರೈತರಿಗೆ MRP ಇದ್ನಪ್ಪ ಅಂದರೆ ಇಷ್ಟೇ ಬರ್ತೆ ಇಷ್ಟೇ ಹೋಗುತ್ತೆ ಅಂತ ಹೇಳ್ತೀವಿ. ಹೇಳೋಕ್ಕಾಗಲ್ಲ, ಒಮ್ಮೆ ಲಾಸನಾಗುತ್ತೆ, 1 ಲಕ್ಷ ಖರ್ಚು ಮಾಡಿರ್ತೀವಿ, 10,000 ತೊಗೊತೀವಿ, ಒಮ್ಮೆ 10,000 ಖರ್ಚು ಮಾಡಿರ್ತೀವಿ, 1 ಲಕ್ಷನ ತೊಗೊಂಡಿರ್ತೀವಿ. ಇದು ಒಂದು ಯಾವುದೋ ಒಂದು ಬೆಲೆ ನಿಗದಿತ ಆದ್ನಪ್ಪ ಅಂದರೆ ರೈತರಿಗೆ ಒಳ್ಳೇದಾಗುತ್ತೆ. ಇದು ನಿಗದಿತ ಇಲ್ಲ ನಮ್ಮದು, ಯಾವುದೇ ಪೀಕ್ ಹಾಕಲಿ, ಬೇರೆ ಏನೋ ತೊಗೊಳ್ಳಿ, ಫಿಕ್ಸ್ಡ್ ಯಾವುದೇ MRP ಇದೆ ನಮ್ದಕ್ಕೆ, ಯಾವುದಕ್ಕೂ MRP ಇಲ್ಲ ಇದು. ಸೊ ಇದು ರೈತರಿಗೆ ಬಹಳ ದೊಡ್ಡ. ಈಗ ಮೆಕ್ಕೆಜೋಳನೂ ಬೆಳೀತಾ ಇದ್ರಿ, ಮತ್ತು ಹತ್ತಿ ಬೆಳೀತಾ ಇದ್ರಿ. ಹತ್ತಿ ಹೇಗೆ ನಿಮ್ಮ ಈ ಭಾಗದಲ್ಲಿ ಇಳುವರಿ ಹೇಗೆ ಬರ್ತದೆ, ಚೆನ್ನಾಗಿ ಬರ್ತದೆ? ಚೆನ್ನಾಗಿ ಬರುತ್ತೆ ಸರ್ ಹತ್ತಿ ಇಳುವರಿ. ಯಾವ ತಳಿಯನ್ನು ನೀವು ಬೆಳೀತಾ ಇರೋದು? ನಾವು ಈಗ ಜೈದಾರ್ ಅಂತ ಬೆಳಿತೀವಿ ಸರ್ ಮೊದ್ಲ, ಈಗ ಅವೆಲ್ಲ ಹೋದವು ಜೈದಾರ್, ಈಗ ಈ ಕಡೆ ಈಗ ಯಾರಿಗೆ ಮಸಾರಿ ಇದು ನೀರಾವರಿಗೆ ಬೆಳಿತವಲ್ಲ ಸರ್, ಈಗ BT ಹತ್ತಿ ಚೆನ್ನಾಗಿ ಇಳುವರಿ ಬರ್ತದೆ, BT ಜಾಸ್ತಿ ಬೆಳೆಯಕತ್ತಿದ್ದೇವೆ. ಎಲ್ಲಿ ಮಾರ್ಕೆಟ್ ಮಾಡ್ತೀರಿ ಹತ್ತಿದು? ಇಲ್ಲೇ ಕುಕ್ನೂರಲ್ಲೇ ಮಾರ್ಕೆಟಿಂಗ್ ಇದೆ ಸರ್. ಹೌದಾ? ಕುಕ್ನೂರು ಇದೆ, ಕೊಪ್ಪಳ ಇದೆ. ಹೇಗೆ ಬೆಲೆ ಎಲ್ಲ ಚೆನ್ನಾಗಿ ಸಿಗ್ತದ ಹತ್ತಿದು? ಹಾಂ, ಚೆನ್ನಾಗಿ ಸಿಗುತ್ತೆ. ಈಗ ಎಷ್ಟು ಎಕರೆ ಪ್ರದೇಶದಲ್ಲಿ ನೀವು ಹತ್ತಿ ಬೆಳೀತಾ ಇದ್ರಿ? ಈಗ 4 ಎಕರೆಯಲ್ಲಿ ಹತ್ತಿ ನಾವು ಹಾಕಿದ್ದೀವಿ. ಎಷ್ಟು ಬರುತ್ತೆ ಸರ್ ಇಳುವರಿ ಅದಕ್ಕೆ? ಈ ಸಲ ಮಳೆ ಫುಲ್ ಅವಲಂಬನೆ ಆಗಿರೋದ್ರಿಂದ ಸರಿ ಇಳುವರಿ ಸರಿ ಇಲ್ಲ ಈ ಸಲ. ಪ್ರತಿ ಸಾರಿ ಚೆನ್ನಾಗಿ ಕೊಡ್ತಿದ್ವಿ, ಈ ಸಲ ಪೂರ್ತಿ ಮಾಡಿದೆ ಯಾಕೆ ಕಂಟಿನ್ಯೂ ಮಾ. ಇದಕ್ಕತ್ತಿಗೇನು ಕ್ಲಿಯರ್ ಆಗಿ ಬಿಸಿಲು ಇರಬೇಕು, ಅಂದಾಗ ಮಾತ್ರ ಇಳುವರಿ ಚೆನ್ನಾಗಿ ಬರುತ್ತೆ ಈ ಸಲ. ಬಟ್ ಕ್ಲೈಮೇಟ್ ಎಲ್ಲ ಹೆಂಗಿದೆ, ಕೋಲ್ಡ್ ಇದೆ, ಹಂಗಾಗಿ ಏನಾಗಿದೆ ಇಳುವರಿ ಪೂರ್ತಿ ಹಿನ್ನಡೆ ಇದೆ. ನಾವು 8-10 ಕ್ವಿಂಟಲ್ ತೆಗಿತಿದ್ವಿ ಎಕರೆಗೆ, ಈ ಸಲ 2-3 ಕ್ವಿಂಟಲ್ ಲೆಕ್ಕಕ್ಕೆ ಬರ್ತೆ. ಸರಿ ಇಲ್ಲ ಈ ಸರಿ ಅಂದ್ರೆ ವಾತಾವರಣ ಮೇಲೆ ಡಿಪೆಂಡ್. ವಾತಾವರಣ ಈಗ ಏನ ತಂಪಿದೆಯಲ್ಲ, ಹಿಂಗಾಗಿ ಹತ್ತಿ ರೋಗ ಎಲ್ಲ ಇಲ್ಲಿ ಅಂತಲ್ಲ ಯಾವ ಕಡೆನೂ ಸರಿ ಇಲ್ಲ. ಸರಿ, ಮೆಕ್ಕೆಜೋಳ ಎಷ್ಟು ಎಕರೆ ಪ್ರದೇಶದಲ್ಲಿ ಬೆಳಿತೀರಿ ನೀವು? 20 ಎಕರೆ ಇದೆ ಸರ್ ಮೆಕ್ಕೆಜೋಳ. ಮೆಕ್ಕೆಜೋಳ ಚೆನ್ನಾಗಿದೆ ಸರ್, ಈ ಸಲ ಮಳೆ ಎಲ್ಲ ಚೆನ್ನಾಗಿ, ಹಿಂಗೆ ಹೆಂಗೆ ಮಳೆ ಆಗುತ್ತೆ ಹೆಂಗೆ ಮೆಕ್ಕೆಜೋಳ ಡೈಲಿ ಒಂದೊಂದು ಗರಿ ಕೇಳುತ್ತೆ ಅಲ್ಲ. ಹಾಂ, ಈಗ ನೀನು ಇದ್ದಿದ್ದು ಇವತ್ತಿರಲ್ಲ, ನಾವು ಹೊಲ್ದಾಗ ಹೋಗಿ ನಮಗೆ ಆಶ್ಚರ್ಯ ಅನ್ಸುತ್ತೆ, 2 ದಿನ ಬಿಟ್ಟು ನೋಡಿದ್ನಪ್ಪ ಅಂದರೆ ಹೆಂಗಿತ್ತಪ್ಪ ಮೆಕ್ಕೆಜೋಳ ಇವತ್ತು ಹಿಂಗೈತಿ ನಮ್ಮ ಚೆನ್ನಾಗಿ ಬರ್ತಾ. ಚೆನ್ನಾಗಿ ಬರ್ತಾ ಇದೆ. ಮೆಕ್ಕೆಜೋಳಕ್ಕೆ ಈಗ ಸೈನಿಕ ಹುಳ ಬಾಧೆ ಈ ಥರದ್ದೆಲ್ಲ ಇರುತ್ತೆ, ನಿಮ್ಮ ಭಾಗದಲ್ಲಿ ಏನೇನು ಸಮಸ್ಯೆ ಇದೆ? ಮಳೆ ಕಮ್ಮಿ ಇದ್ದರೆ ಅದು ಸೈನಿಕ ಹುಳ ಬಾಧೆ ಇರುತ್ತೆ. ಈ ವರ್ಷ ಏನೋ ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಓಹೋ, ಎಲ್ಲೋ ಇಂಕಟ್ ಆಗಿದ್ವು, ಎಲ್ಲೋ ಒಂದು ಸ್ವಲ್ಪ ಇದ್ದಿದ್ದಕ್ಕೆ ಇದೆ, ಬಟ್ ಆದರೂ ಪೂರ್ತಿ ಈ ಸಲ 90% ಇಲ್ಲ, ಆಲ್ಮೋಸ್ಟ್ ಆಲ್ 90% ಇಲ್ಲ. ಮಳೆ ಚೆನ್ನಾಗಾದರೆ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ನೀವು ಏನು ಮುಂಜಾಗ್ರತೆ ಏನು ತೊಗೊಳ್ತೀರಿ ಏನಾದರೂ ಸಮಸ್ಯೆಗಳು ಆಗಲಾರ್ದಂಗೆ? ಅದಕ್ಕೆ ಟಿಮೆಟ್ ಹಾಕ್ತೀವಿ, ಸುಳಿಯಲ್ಲಿ ಟಿಮೆಟ. ಈಗ ಲಾಸ್ಟ್ ಇಯರ್ ಅದನ್ನ ಮಾಡಿದ್ವಿ, ಈ ವರ್ಷ ನಾವಂತ ಏನು ಮಾಡಿಲ್ಲ. ಈಗ ಮಾಡಿದಾರೆ ಕೆಲವೊಬ್ಬರು ಬಂದಿದೆ ಅಂತಂದೇಳಿ, ಬಟ್ ನಮ್ಮ ಹೊಲದಲ್ಲಿ ಏನೋ ಆ ಥರ ಕಂಡಿಲ್ಲ. ಈ ಸೈನಿಕ ಹುಳುವನ್ನು ನಿರ್ವಹಣೆ ಮಾಡೋದಕ್ಕೆ ನೀವು ಗಮನಿಸ್ತಾ ಇರ್ತೀರಾ ಹೊಲದಲ್ಲಿ? ಗಮನಿಸ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಎಲ್ಲಾದರೂ ಕಂಡು ಬಂದರೆ ಅದೇ ಟಿಮೆಟೊ ಉಪಯೋಗಿಸಿದ್ರೆ ಕ್ಲಿಯರ್ ಆಗುತ್ತೆ. ಅಂದರೆ ಈಗ ಯಾವ ಸಸಿಯಲ್ಲಿ ಬಂದಿರುತ್ತೋ ಅದಕ್ಕೆ ಮಾತ್ರ ಬಳಸ್ತೀರಾ? ಇಲ್ಲ ಸರ್, ಟೋಟಲ್ ಆಗಿ ಎಲ್ಲ ಸಸಿಗೆ ಬಿಡಬೇಕಾಗುತ್ತೆ, ಒಳ್ಳೆ ಬಿಡಬೇಕಾಗುತ್ತೆ. ಈಗ ಅದನ್ನು ಬಿಡುತ್ತೆ ಮತ್ತೆ ಬೇರೆ ಸಸಿಗೆ ಬಂದು ಬಿಡುತ್ತೆ ಅದು, ಅದಕ್ಕೆ ಟೋಟಲ್ ಆಗಿ ನಮ್ಮ ಏರಿಯಾ ಏನಿರುತ್ತೆ ಅನ್ನಷ್ಟು ಕವರ್ ಮಾಡ್ಕೊಳ್ಳೋದು. ಓಹೋಹೋ, ಸರಿ. ಈಗ ನಿಮ್ಮ ಕುಟುಂಬದಲ್ಲೆಲ್ಲ ಎಷ್ಟು ಜನ ಇದ್ದೀರಿ ಶಿವಪುರೆ? ನಾವು 6 ಮೆಂಬರ್ಸ್ ಇದ್ದೀವಿ ಸರ್ ಟೋಟಲ್ ಆಗಿ. ಯಾರ್ಯಾರು ಕೃಷಿಯಲ್ಲಿ ತೊಡ್ಕೊಂಡಿದ್ದೀರಿ? 5 ಮೆಂಬರ್ಸ್ ಕೃಷಿಯಲ್ಲಿದ್ದೀವಿ ಸರ್. ಈಗ ಎಲ್ಲರೂ ಏನೇನು ಕೆಲಸಗಳನ್ನು ಹಂಚ್ಕೊಳ್ತೀರಿ, ಹೇಗೆ ಈಗ ಹೆಣ್ಮಕ್ಳಿಗೆ ಏನೆಲ್ಲ ಕೆಲಸಗಳನ್ನು ಹಂಚ್ಕೊಡ್ತೀರಿ? ಲೇಬರ್ಸ್ ಜೊತೆಗೆ ಹೆಣ್ಮಕ್ಳೆಲ್ಲ ಇರ್ತಿರ್ತಾರೆ ಸರ್, ಎಲ್ಲ ಮೇಂಟೆನ್ಸ್ ಮಾಡ್ತಾರೆ. ಇದು ಹೈನುಗಾರಿಕೆ ನಮ್ಮ ಬ್ರದರ್ ಅವ್ರು ನೋಡ್ಕೊತಾರೆ, ನಾವು ಏನೈತೆ ಎಲ್ಲ ತೋಟದ ನೀರು ಹಸೋದು ಅದನ್ನು ಇದನ್ನು ನೋಡ್ಕೊತೀವಿ ಸರ್, ಎಲ್ಲ ಮಾಡ್ತೇವೆ. ಯಾವುದೇ ಕೃಷಿಗೆ ಬಹಳ ಮುಖ್ಯ ಹಣಕಾಸಿನ ವ್ಯವಸ್ಥೆ, ಅಂದರೆ ಸಕಾಲಕ್ಕೆ ನಾವು ದುಡ್ಡನ್ನು ವ್ಯವಸ್ಥೆ ಮಾಡಿ ಇಟ್ಕೊಳ್ಬೇಕು. ನೀವು ಅದನ್ನು ಯಾವ ರೀತಿ ನೀವು ಮ್ಯಾನೇಜ್ ಮಾಡ್ತೀರಿ? ಕೃಷಿಗೆ ಬರುವಂಥ ಖರ್ಚು ವೆಚ್ಚಗಳಿಗೆ ದುಡ್ಡನ್ನು ಹೇಗೆ ನೀವು ಜೋಡಿಸ್ಕೊಳ್ತೀರಿ, ಅದನ್ನು ಸ್ವಲ್ಪ ವಿವರಿಸಿ ಸ್ವಲ್ಪ. ಈಗ ಏನಾಗಾರಿದ್ದು ಹಾಕ್ಯಂತೀವಿ ಸರ್, ಮತ್ತು ಕಮ್ಮಿ ಬಿದ್ದರೆ ಮತ್ತೆ ಈಗ ನಾವು ಕೊಡ್ತಿರ್ತೀವಲ್ಲ APMCಯಲ್ಲಿ, ದಲ್ಲಾಳಿ ಕಡೆ ಇಸ್ಕೊಂಡು ಮಾಡ್ತೀವಿ ಸರ್. ಓಹೋ, ದಲ್ಲಾಳಿಗಳನ್ನು ಅವಲಂಬಿಸ್ಕೊಳ್ಬೇಕಾಗ್ತದೆ, ಮಾಡ್ಕೊಳ್ಳೇಬೇಕು ಸರ್ ದಲ್ಲಾಳಿಗಳನ್ನು. ಬಟ್ ಅದೇ ರೈತರಿಗೆ ಆಗಿ ಅದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಿಕ್ನಪ್ಪ ಅಂದರೆ ಎಲ್ಲ ರೈತನು ಚೆನ್ನಾಗಾಗುತ್ತೆ. ರೈತರು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಲಾಭ ತೊಗೊಳ್ತಾ ಇಲ್ಲ? ತೊಗೊಳ್ತಾ ಇಲ್ಲ ಸರ್, ಯಾರಿಗೂ ತೊಗೊಳ್ತಾ ಇಲ್ಲ. ಓಹೋ, ಈಗ ಸರಿ, ಈಗ ನಿಮ್ಮ ಕೃಷಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ಯಾವ ಸೌಲಭ್ಯಗಳನ್ನು ನೀವು ತೊಗೊಳ್ತಾ ಬಂದಿದ್ದೀರಿ, ಹೇಗೆ ನೆರವಾಗಿದೆ ಅದು, ಹೇಗೆ ಉಪಯೋಗವಾಗಿದೆ? ಏನು ತೊಗೊಂಡಿಲ್ಲ ಸರ್ ನಾವು, ಗೌರ್ಮೆಂಟಿನ ನಾವು ಯಾವುದೂ ತೊಗೊಂಡಿಲ್ಲ ನಾವು. ಈಗ ತೋಟಗಾರಿಕೆಗೆ ಬೇಕಾಗುವಂಥ ಡ್ರಿಪ್ ಇರಿಗೇಷನ್ ಸಂಬಂಧಪಟ್ಟದ್ದಾಗಿರ್ಬೋದು, ಮಳೆ ನೀರು ಸಂಗ್ರಹ ಮಾಡ್ಕೊಳ್ಳೋಕ್ಕೆ ಕೆರೆ ತೊಟ್ಟಿಗಳನ್ನು ಮಾಡ್ಕೊಳ್ಳೋದಾಗಿರ್ಬೋದು, ಈ ಥರದ್ದು ಏನು ಮಾಡ್ಕೊಂಡಿಲ್ವಾ ಹೇಗೆ? ಹಾಂ, ಕೆರೆ ತೊಟ್ಟಿ ಮಾಡಿದ್ದೀವಿ ಸರ್. ಇವು ಡ್ರಿಪ್ ಇರಿಗೇಷನ್ ಅಥವಾ ಇವು ಬೇರೆ ಈ ಥರ ಏನು ಮಾಡಿದ್ದಿಲ್ಲ. ಅಲ್ಲ, ಈಗ ನೀವು ತೊಟ್ಟಿಗಳನ್ನು ಮಾಡ್ಕೊಂಡ್ರಲ್ಲ, ಅದಕ್ಕೆ ಏನಾದರೂ ಸಹಾಯಧನ ಪಡ್ಕೊಂಡಿದ್ದೀರಾ? ಸಿಕ್ಕಿದೆ ಸರ್, 60,000. ಈಗ 2 ವರ್ಷದಿಂದನೇ ಮಾಡಿದ್ದೇವೆ ನಾವು ಟೋಟಲ್. ಅದಕ್ಕೆ 1.5 ಲಕ್ಷ ಖರ್ಚು ಮಾಡಿದ್ದೇವೆ, ಸಹಾಯಧನ ಬಂದುಬಿಟ್ಟು 60,000 ಬಂದಿದೆ ಅದಕ್ಕೆ. ಸೊ ಅದರಿಂದ ನಿಮ್ಗೆ ಯಾವ ರೀತಿ ಲಾಭ ಆಗಿದೆ ಈಗ ನೀರಿನ ವ್ಯವಸ್ಥೆ? ಆಗಿದೆ ಸರ್ ನೀರಾವರಿ, ಈಗ ಅದರಿಂದ ಈಗ ನಾವು ಎಬ್ಬೆ ಹೋಗ್ಕಲ್ ಸರ್, ಅದರಿಂದನೇ ನೀರು ನಾವು ಬಳಸ್ತಾ ಇದ್ದೀವಿ. 4 ಎಕರೆಗೆ ಸಪೋರ್ಟೆಡ್ ಆಗಿದೆ ಅದು. ಭಾಳ ಮುಖ್ಯವಾಗಿ ನೀವು ನೀರಿನ ಮಳೆ ಸಂಗ್ರಹಕ್ಕೆ ತೊಟ್ಟಿಗಳನ್ನು ಮಾಡ್ಕೊಂಡಿದ್ದೆ, ಸೊ ಅದರಿಂದ ನಿಮಗೆ ಸ್ವಲ್ಪ ಉಪಯೋಗವಾಗಿದೆ. ಬೆಳೆ ವಿಮೆ ಕೂಡ ನಮಗೆ ಯಾವ ಬಂದಿಲ್ಲ ಇದುವರೆಗೆ, ಆದರೂ ತೊಗೊಂಡಿಲ್ಲ ನಾವು. ಬೆಳೆ ವಿಮೆ ಮಾಡಿಸ್ತಾ ಬಂದಿದ್ದೀವಿ, ಮಾಡಿಸ್ತಾ ಬಂದಿದ್ದೀವಿ. ಏನು ಸಮಸ್ಯೆ ಆಗುತ್ತೆ ಅದು? ಆ್ಯಕ್ಚುಲಿ ಸರ್ಕಾರ ಮಾಡಿಸಿ ಅಂತ ತುಂಬ ಪ್ರಚಾರ ಮಾಡ್ತಾರೆ ಸರ್. ಮತ್ತು ರೈತರಿಗೆ ಇದು ಬೆಳೆ ವಿಮೆ ತೊಗೊಳ್ಳೋದು ಕಷ್ಟ ಆಗ್ತಿದೆ, ಸಮಸ್ಯೆ ಏನು ಅದು? ಆ್ಯಕ್ಚುಲಿ ಬ್ಯಾಂಕ್ನವ್ರು ಕೇಳಿದ್ನಪ್ಪ ಅಂದರೆ ಇನ್ಸೂರೆನ್ಸ್ ಅವ್ರನ್ನೇ ಹೋಗಿ ಕೇಳಿ ಅಂತಾರೆ. ಅದು ಯಾವ್ದಕ್ಕೆ ಮಾಡಿಸಿ ಅನ್ನೋದು ರೈತರಿಗೆ ಗೊತ್ತಿರಲ್ಲ, ಯಾವ ಕಂಪ್ನಿಯವ್ರಿಗೆ ಆಗೈತೆ ಅನ್ನೋದು ಗೊತ್ತಿರಲ್ಲ, ಗೊತ್ತಾಗೋದಿಲ್ಲ. ಯಾರನ್ನು ಕೇಳಬೇಕು ಅವ್ರು ಹೋಗಿ? ಈಗ ನೀವು ಬೆಳೆ ವಿಮೆ ಮಾಡಿಸುವಾಗ ಎಲ್ಲಿ ಹೋಗಿ ಮಾಡಿಸಿರ್ತೀರಿ ನೀವೇ? ಬ್ಯಾಂಕಲ್ಲಿ ಅಪ್ಲೈ ಹೋಗಿರ್ತೀರಿ? ಆನ್ಲೈನ್ ಮೂಲಕ ಅಂತಾರ, ಇಲ್ಲ ಬ್ಯಾಂಕ್ನವರು ನಿಮಗೆ ಮಾರ್ಗದರ್ಶನ ಕೊಡೋದಿಲ್ಲ ಅವರು? ಓಹೋಹೋ, ಹೀಗಾಗ್ತಿದೆಯಾ? ಈಗ ಈ ಥರ ನಿಮಗೆ ಪೆಟ್ಟಾದಾಗೆ ಇನ್ಶೂರೆನ್ಸ್ ಮಾಡೋದನ್ನು ಬಿಟ್ಟಿದ್ದೀರಾ ಅಥವಾ ಮತ್ತೆ ನೀವು ಕಂಟಿನ್ಯೂ ಮಾಡಿದ್ದೀವಿ ಸರ್? ಮತ್ತೆ ಬೇರೆದವ್ರಿಗೆ ಯಾರಿಗೋ ಊರದಲ್ಲಿ ಒಬ್ರಿಗೆ ಒಬ್ರಿಗೆ ಬಂದಿರ್ತಾ ಮನೆಯಲ್ಲಿ ಮಾಡ್ರಿ ಅಂತಂದು ಹೇಳ್ತಾರ, ಆದ್ರೆ ಒಂದು ಸಾರಿನೂ ಬಂದಿಲ್ಲ. ಓಹೋಹೋ, ಈಗ ಬೆಳೆ ಹಾನಿಯಾದಾಗೆ ಅದನ್ನ ಸಮೀಕ್ಷೆ ಮಾಡುವಂಥದ್ದು ಸರ್ಕಾರದ ಕೃಷಿ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಮತ್ತು ವಿಮೆ ಮಾಡಿದವರು ಈ ಥರ ಫೀಲ್ಡಿಗೆ ಬರ್ತಾರಾ? ವಿಮೆ ಮಾಡಿದವ್ರು ಏನು ಬರಲ್ಲ ಸರ್. ಇನ್ನೇನು ಬೆಳೆ ಹಾಳಾದ ಹೊತ್ತಿನಾಗೆ ಸಮೀಕ್ಷೆಗೆ ಅವಾಗ ಬಂದಿರ್ತಾರೆ, ತಲಾಟಿ ಅವ್ರು ಬಂದಿರ್ತಾರೆ. ಆಗಿರ್ತವೆ ಆ ವರದಿಯಿಂದಲೂ ನಿಮಗೆ ಈ ವಿಮೆ ಮಾಡಿಸಿದವ್ರಿಗೆ ಉಪಯೋಗ ಆಗಲ್ವಾ? ಇಲ್ಲ ಸರ್, ಆಗಿಲ್ಲ. ಓಹೋ, ಸರಿ ಶಿವಪ್ಪರೆ. ಹಾಂ ಸರ್. ಈಗ ನೀವು ಈ ಕೃಷಿಯಲ್ಲಿ ಒಂದು ಕಡೆಗೆ ಕೆಲವೊಂದು ಸಮಸ್ಯೆಗಳು ಇದ್ದಾವೆ, ಈಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತದ್ದು ಸಮಸ್ಯೆ ಇದೆ, ಅದು ರೈತರಿಗೆ ಉಪಯೋಗವಾಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ. ವಿಮೆ ಮಾಡಿಸಿ ಅಂತ ಸರ್ಕಾರದವರು ಮತ್ತು ಬ್ಯಾಂಕ್ನವರು ದುಂಬಾಲ್ ಬೀಳ್ತಾರೆ, ಆದರೆ ಅದು ಕೆಲವರಿಗೆ ಸಿಗುತ್ತೆ, ಎಲ್ಲೊಬ್ಬರಿಗಿಬ್ಬರಿಗೆ ಭಾಳಷ್ಟು ಜನರಿಗೆ ಸಿಗೋದಿಲ್ಲ ಈ ಸಮಸ್ಯೆಗಳಲ್ಲಿ. ಸೊ ನಿಮ್ಮ ಪ್ರಕಾರ ಕೃಷಿಯಲ್ಲಿ ಹೇಗೆ ನಾವು ಹೆಜ್ಜೆ ಇಡಬೇಕು, ಈಗ ನಿಮ್ಮನ್ನು ಅನುಸರಿಸಿ ಯಾವುದೋ ಯುವಕರೆಲ್ಲ ನಾನು ಕೃಷಿ ಮಾಡಬೇಕಂತ ಬಂದಾಗೆ ಯಾವ್ಯಾವ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು, ಯಾವ ರೀತಿ ಅವರು ಸ್ವಲ್ಪ ಮಾನಸಿಕವಾಗಿ ಗಟ್ಟಿಯಾಗಿರಬೇಕು? ಉಮ್ತನಕ್ಕೆ ಹೋಗ್ಬಾರ್ದು ನೋಡಿ ಸರ್, ಯಾವಾಗ ಆಯಿತು ನೀಟಾಗಿ ಮಾಡ್ಬೇಕು ಇದರಲ್ಲಿ ಕೃಷಿ. ಈಗ ಈಗ ಎಲ್ಲರಿಗೂ ಮಾಡ್ತೀವಿ ಅಂದ್ರೆ ಮಾಡೋಕ್ಕಾಗಲ್ಲ. ಈಗ ಈಗ ಟೊಮೆಟೊ 100 ರೂಪಾಯಿ ಕೆ ಜಿ ಐತೆ ಅಂತಂದು ಹೇಳಿ ನಾವು ಟೊಮೆಟೊ ಹಚ್ತೀವಿ ಅನ್ನಪ್ಪ ಅಂದ್ರೆ ನಾವು 10 ಹತ್ರಕ್ಕೆ 5 ರೂಪಾಯಿ ಕೆ ಜಿ ಆಗಿರುತ್ತೆ. ಅದೇ 100 ರೂಪಾಯಿ ಈಗ 25 ಕೆ ಜಿ ಬರ್ತೇವೆ ಒಂದು ಬಾಕ್ಸ್, ಅದೇ 100 ರೂಪಾಯಿಗೆ ಒಂದು ಬಾಕ್ಸ್ ಆಗುತ್ತೆ ನಮ್ದು ಬೆಳೆ ಬರೋ ಹತ್ರಾಗೆ. ಯಾವ ಕ್ಲೈಮೇಟ್ ಏನಾಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಹುಷಾರಿಂದ ನಾವು ಏನು ಎಲ್ಲ ಒಟ್ಟು ಸಮಗ್ರ ಕೃಷಿ ಮಾಡಿಕೊಂಡ್ರೆ ಏನಾರೆಷ್ಟು ಉಳ್ಕೊಳ್ತೀವಿ, ಇಲ್ಲನ್ನಪ್ಪ ಅಂದ್ರೆ ಆಗೋದಿಲ್ಲ ರೈತಾಪಿ ಒಳಗೆ. ಒಟ್ಟು ಕೃಷಿ ಮಾಡಬೇಕು ಅನ್ನೋರು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬರಬೇಕು. ಒಂದು ಏನಾದರೂ ಹಾನಿಯಾದರೆ ಅಥವಾ ಒಂದು ಕೈ ಕೊಟ್ಟರೆ ಮತ್ತೊಂದು ಬೆಳೆ ಸಹಾಯ ಆಗ್ತದೆ. ಒಳ್ಳೆಯದು ಶಿವಪ್ಪರೆ. ನಮ್ಮ ಇವತ್ತಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಇದುವರೆಗೂ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ರೈತ ಬಂಧುಗಳೇ, ಇದುವರೆಗೂ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ನಿಟ್ಟಾಲಿ ಗ್ರಾಮದ ಶ್ರೀ ಶಿವಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದೀಗ ರೈತ ಗೀತೆ. ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನಾಗು. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ, ನಂಬಿ ಕೆಟ್ಟವರಿಲ್ಲವೋ. Thank you. ಕೆಲಸವು ಏತಕೆ, ಆ ಚಿಂತೆ ಬಿಡು ಇನ್ನೇತಕೆ, ಮಣ್ಣ ಮೇಲಿಡು ನಂಬಿಕೆ, ನೀ ನಂಬಿದೊಡೆಯಲ್ಲಂಜಿಕೆ, ನೇಗಿಲನ್ನು ಹಿಡಿಯುವಾತ, ನೇಗಿಲನ್ನು ಹಿಡಿಯುವಾತ, ದೇಶಕ್ಕೆಲ್ಲ ಅನ್ನದಾತ, ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲ, ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನ, ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲವೋ ಮಣ್ಣನ್ನು ಎಂದೆಂದು, ನಂಬಿ ಹಳೆಯ ಕನಸು ಮಾಡೋ ಇಂದು ನನಸು,

ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ. ರೈತ ಎಂದು ಸ್ವಾರ್ಥಿ ಅಲ್ಲ, ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಮುಕ್ಕೋಟಿ ದೇವತೆಗಳು ಇದ್ದರೆ ಏನಂತೆ, ಗಣಪತಿಯೇ ಮೊದಲು ನಮಗೆ ಎಲ್ಲ ಪೂಜೆಗೆ. ಈ ರೈತ ನಕ್ಕರೇ ನಗುವುದು ಭಾರತ, ಈ ಭಾರತ ದಿವಸ ಲೋಕದ ಸ್ನೇಹಿತ. ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಈ ಮಣ್ಣಿನಲ್ಲಿ ಈ ಮಣ್ಣಿನಲ್ಲಿ ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಜನರೇ ನನ್ನ ದೈವ. ಈ ದೈವ ಭಾಗ್ಯವೇ ನನ್ನದು, ಪುಣ್ಯವೇ ನನ್ನದು. ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ನಲವತ್ತೈದು ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ, ಬಿತ್ತನೆಯಾದ ನಲವತ್ತೈದು ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ, ಚಿಬುಕಿದರೆ ತೊಗರಿಯ ಚಿಗುರ, ಚಿಬುಕಿದರೆ ತೊಗರಿಯ ಚಿಗುರ. ಇನ್ನೂರು ದಿನಗಳ ಮೇಲೆ ರೈತ ನೋಡು ನಿನ್ನ ಬಾಳು ಮಧುರ ಮಧುರ, ಇನ್ನೂರು ದಿನಗಳ ಮೇಲೆ ರೈತ ನೋಡು ನಿನ್ನ ಬಾಳು ಮಧುರ ಮಧುರ. ಚಿವುಟಿದರೆ ತೊಗರಿಯ ಚಂಡಿ ಬರುವುದು ಇಳುವರಿ ದಂಡಿ ದಂಡಿ, ಚಿವುಟಿದರೆ ತೊಗರಿಯ ಚಂಡಿ ಬರುವುದು ಇಳುವರಿ ದಂಡೆ ದಂಡೆ. ಬಿತ್ತನೆಯಾದ ನಲವತ್ತೈದು ದಿನಗಳ ಮೇಲೆ ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ, ಚಿಬುಟಿದರೆ ತೊಗರಿಯ ಚಿಗುರ.